ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000+ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವ, ಇವತ್ತಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿ ಸಿಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಎರಡನೆಯ ಭಾಗವನ್ನು ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಮತ್ತು ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸಿದ್ರೆ ನೀವು ಇಷ್ಟು ವರ್ಷ 5 ವರ್ಷದಲ್ಲಿ? ಸವಾಲುಗಳು ಅಂದರೆ ಸರ್, ಏನೋ ಒಂದು ಆರೋಗ್ಯ ತೊಂದರೆ ಆಗ್ಬೋದು. ಆರೋಗ್ಯ ತೊಂದರೆ ಸರ್, ಡಾಕ್ಟರ್ ಅವರೇ, ಪಶು ವೈದ್ಯಕ ಡಾಕ್ಟರ್ ಅವರೇ, ಆಮೇಲೆ ಡೈರಿ, ನಮ್ಮ ಕೆಎಂ ಎಫ್ ಡೈರಿಯಿಂದ ಡಾಕ್ಟ್ರುಗಳು ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ಒಂದು 25% ನಮಗೆ ಗೊತ್ತು ಸರ್ ಹಸುಗಳಿಗೆ. ಈ ಮನೆ ವೈದ್ಯನೂ ಏನಾದ್ರು ಮಾಡ್ತೀರಾ? ಮನೆ ವೈದ್ಯ ಏನು ಮಾಡಲ್ಲ ಸರ್, ಮೆಡಿಸನ್ ಇದು ಮಾಡ್ತೀವಿ. ಏನಾರು ಆಕಸ್ಮಿಕ ಜೀರ್ಣ ಆಗಿಲ್ಲ ಅಂದರೆ ಶುಂಠಿ ಬೆಲ್ಲ ಈರುಳ್ಳಿ ಕೊಡ್ತೀವಿ, ಜೀರ್ಣ ಆಗೋಯ್ತದೆ. ನೀರು ಕುಡಿಸ್ತೀವಿ, ಸೋಡಾ. ಜೋಳ ಮಂದ ಆಗ್ಬಿಟ್ರೆ, ಜೋಳ ತಿಂದು ಮಂದ ಆಗ್ಬಿಟ್ರೆ ಅದು ಹಂಗು ಇದಾಯ್ತು ಅಂದ್ರೆ ಸರ್ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಹೊಡ್ಬಿಡ್ತೀವಿ, ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಿ? ನಾವೇ ಇಂಜೆಕ್ಷನ್ ಮಾಡ್ತೀವಿ ಸರ್. ಜೊತೆಗೆ ಈಗ ಜ್ವರ ಗಿರ ಬಂದಿದ್ದ ಡಿಗ್ರಿ ಹಾಕಿ ನೋಡ್ತೀವಿ, ಡಿಗ್ರಿನ ಮಡಿ ಧರ್ಮಾಪ್ಲಸ್ ಡಿಗ್ರಿ ಮಡಿಗೆ ಅದು ಹಾಕಿ ನೋಡ್ತೀವಿ ಸರ್, ಗೊತ್ತಾಯ್ತದೆ ಇದು ಜ್ವರ ಬಂದದೇ ಇಲ್ಲ ಅಂತ. 123-124 ಬೈದ್ರೆ ಜ್ವರ ಬಂದದೇ ಅಂತ, 120 ಇದ್ರೆ ಇಲ್ಲ ಅಂತ. ನಾರ್ಮಲ್ ಚಾರೆ ನೋಡಿದ್ರೆ ಗೊತ್ತಾಗುತ್ತೆ, ಗೊತ್ತಾಯ್ತು ಸರ್. ದನ ಮಂಕ್ ಆಗ್ಬಿಡ್ತು ಸರ್. ಈ ಪ್ರತಿ ಹಸುನು ನೀವು ಒಂದ್ಸಲ ಹತ್ರ ಹೋಗಿ ಡೈಲಿ 3 times ಫಸ್ಟ್ ಹಸನೇ ನೋಡಿದ್ ಸರ್ ನಾನು. ಅವು ಏನ್ ಮಾಡ್ತೇವೆ, ನಾವು ಹೋದ ತಕ್ಷಣ ತಿರುಗತವೆ, ಹಿಂಗೆ ತಿಂಡಿ ಬಿಡುವ ಟೈಮ್ ತಿಂಡಿ ತಿರುಗ್ತವೆ, ನೀರು ಕೊಡೋ ಆಗ ಒಂದೊಂದ ಸುಮ್ಮನೆ ಇರ್ತಾವೆ, ಗೊತ್ತಾಗೋಯ್ತು. ಅದು ಮಂಗ್ ಕೊಡ್ಬಿಡುತ್ತೆ, ಮಂಗ್ ಕೊಡ್ದಾಗ ಹೆಸಿಗೆ ಏನೋ ತೊಂದರೆ ಆಗ ಅಲ್ಲಿ ಬಂದು ದಂಡಲಿ ನಿಂತು ನೋಡಿದ್ರೆ ಗೊತ್ತಾಗಿಲ್ಲ. ಬಾವು ಆಗಿದ್ರೆ ಆಕ್ಚುಲಿ ಊತ ಬಂದಿರುತ್ತೆ ಕೆಚ್ಚಲು, ಅದು ಮಂಕ್ ನಿಂತಿರುತ್ತೆ, ಜ್ವರ ಬಂದಿರುತ್ತೆ. ಅದಕ್ಕೆ ಅದಕ್ಕೆ ಮೆಡಿಸನ್ ಮಾಡಬೇಕು. ಮೆಡಿಸನ್ ಎಲ್ಲ ಸದ್ಯಕ್ಕೆ ಸರ್ ಬಾವಿಗೆಲ್ಲ ನಾವೇ ಮಾಡ್ಕೊತೀವಿ, ಕ್ರಿಟಿಕಲ್ ಆದ್ರೆ ಮಾತ್ರ ಡಾಕ್ಟರ್ ಕರೆಸೋದು. ಆ ಥರ ಸಂದರ್ಭಗಳೇನು ಜಾಸ್ತಿ ಬಂದಿಲ್ಲ? ಇಲ್ಲ ಸರ್, ನಮ್ಮಲ್ಲಿ ಕಮ್ಮಿ ಸರ್. ಬೇರೆಯವ್ರ ತಾವೇ ನೋಡ್ತೀವಿ, ನಾವೇ ಹೋಗಿ ಬೇರೆಯವ್ರಿಗೆ ತೋರ್ಕೊಡ್ತೀವಿ, ನಮ್ಮಲ್ಲಿ ಕಮ್ಮಿ. ಅಷ್ಟೊಂದು ಇದಂಗೆ ನೋಡಲ್ಲ ಅಂದರೆ ನೈರ್ಮಲ್ಯತೆನ ಚೆನ್ನಾಗಿ ಕಾಪಾಡ್ಬಿಡಿ ಸರ್, ಯಾಕಂದರೆ ನಮ್ಮದು ಸ್ವಚ್ಛತೆ ಅದ ಕೊಟ್ಟಿಗೆ. ಈ ತೊಳೆಯೋಕ್ಕೆಲ್ಲ ಬಿಸಿನಲ್ಲಿ ತೊಳೆಯದ? ಇಲ್ಲ ಸರ್, ಇಲ್ಲ ಸರ್, ತಣ್ಣೀರೇ. ಹಾಲು ಕ್ಯಾನ್ ಮಾತ್ರ ಬಿಸಿನಲ್ಲಿ ತೊಳಿತೀವಿ, ಪ್ರತಿದಿನ ಹಾಲಿನ ಕ್ಯಾನ್ ಮಾತ್ರ ಬಿಸಿನಲ್ಲಿ ತೊಳ್ಕೊತೀವಿ ಅಷ್ಟೇ, ದನ ತೊಳಿದೆಲ್ಲ ತಣ್ಣೀರಲ್ಲಿ. ಈಗ ಆವರೇಜು ದಿನಾಗಲೂ ಆದರೆ ವರ್ಷ ಇಡೀ ಎಷ್ಟು ಉತ್ಪಾದನೆ ಆಗುತ್ತೆ ಸರ್? ಮಿನಿಮಮ್ ಮ್ಯಾಕ್ಸಿಮಮ್ ಸರ್ ಕಮ್ಮಿ ಅಂದರೆ 60,000-65,000 liters ಒಂದು ವರ್ಷಕ್ಕೆ. ಒನ್ ಟೈಮು 160 ಬಂದಿರ್ಬೋದು, ಒನ್ ಟೈಮ್ 180 ಬರ್ಬೋದು, ಒನ್ ಟೈಮ್ 170 ಬರ್ಬೋದು. ಒಟ್ಟು ಮಿನಿಮಮ್ 60,000-65,000 liters ಡೈರಿಗೆ ಅದ ಸರ್. ಇಲ್ಲಿ ಯಂತ್ರಗಳ ಬಳಕೆ ಎಷ್ಟು ಸರ್? ನಮ್ಮ ಹತ್ರ ಈಗ ಮೇವು ಕಟ್ ಮಾಡೋಕೆ 3 HP ಚಾಪ್ ಕಟ್ಟರದೆ, ಸ್ಟಾರ್ಟ್ ಮಾಡಿದ್ರೆ 20 ನಿಮಿಷಕ್ಕೆ ಸರ್ 18 ಹಸುಗೆ ಮೇವು ಹೊಡೆದಾಕ್ಬಿಡ್ತದೆ, ಎತ್ತಿ ಎತ್ತಿ ಕೊಡ್ತಾ ಇರೋದು ಅಷ್ಟೇ. ಅದನ್ನು ತುಂಬ ಹಾಕೋಕ್ಕೆ ನಮ್ಗೆ 1.5 ಗಂಟೆ ಬೇಕು. ಒಂದೊಂದು ಹಸುಗೆ ಬೋಸಿಗೆ ತುಂಬಿ ಹಾಕೋತು 1.5 ಗಂಟೆ, ಅಲ್ಲಿ 3/4 ಗಂಟೆಗೆ ಎಲ್ಕ ಮೇವು ಹಾಕ್ಬೋದು. ಹಾಲು ಕರಿ ಮಿಷಿನ್ ಸಹ ಡಬಲ್ ಬಕೆಟು, ಎರಡೂ ಬಕೆಟ್ ಆಗ ಕರಿತೀವಿ ಅಂದರೆ 2 ಆಳು ಬೇಕು. 1 ಬಕೆಟಲ್ಲಿ ಒಬ್ಬ ಕರೆಯೋಕ್ಕಾಗಲ್ಲ, 2 ಬಕೆಟಲ್ಲಿ ಒಬ್ಬರು ಕರೆಯೋಕ್ಕಾಗಲ್ಲ. ನಾವೀಗ ಸದ್ಯಕ್ಕೆ ಸಹ 1 ಬಕೆಟ್ ಹಾಕಿದ್ದೀವಿ, 1 ಬಕೆಟ್ ಹಾಕಿ ನೀಟಾಗಿ ಕರ್ಕ ಹೋಗ್ತೀವಿ ಸರ್ ನಿಧಾನಾಗಿ. ಜ್ವರ ಕರಿ ಫಾಸ್ಟಾಗಿ ಕರಿಬೇಕು, 2 ಬಕೆಟ್ ಹಾಕ್ಬೋದು, ಹಾಕ್ಬಿಟ್ರೆ ಬೇಗನೆ ಆಯ್ತದೆ. ನಾವು ಯಾಕಷ್ಟು ಒಡ್ಡಾಡ್ಬೇಕಾಯ್ತದೆ, ಅದಕ್ಕೆ 1 ಬಕೆಟ್ ಹಾಕಂದ್ರೆ ನೀಟಾಗಿ ನೋಡ್ಕೊಂಡು ಕರಿ. ಯಾವ ಕಾಲ ಆಯ್ತಲ್ಲ ಸರ್, ಏನು ಹಾಕ್ಬಿಟ್ಟು ಸುಮ್ಮನೆ ತಿರ್ಗಾ ಒಳ್ಳೆ ಅಡಿರೇ ನುಗ್ಬೋದು, ತಿರ್ಗಾಡ್ತಾ ಇರೋದು ಏನು ತೊಂದರೆ ಇಲ್ಲ. ಯಾವ ಕಾಲ ಎತ್ತದೆ ಮಾಡೋದು ಏನು ಏನು ಆ ಥರ ಎಲ್ಲ ತೊಂದರೆ ಮಾಡಿ ಕರ್ಕೊಬಿಟ್ರೆ ಸಾಕುವಂಥ ಸಹ ಟೈಮ್ಗವು ನೀರು ಹಚ್ಬಿಟ್ಟು ಸ್ವರ ಬಿಡಿಸ್ಬಿಟ್ರೆ ಕರ್ಕಾದ್ರೆ ಸಾಕುವಂಥ ಹಾಲು ಆ ಮಟ್ಟಕ್ಕೆ ಮೇಂಟೆನೆನ್ಸ್ ಅದೇ. ಎಲ್ಲೋ ಇಟ್ಬಿಟ್ಟು ಮೇವು ಹೆಂಗೋ ಇಟ್ಬಿಟ್ಟು ಎಲ್ಲೋ ತಿರುಗಾಡ ಆ ಥರದ ವ್ಯವಹಾರ ಇಲ್ಲ. ಗಂಟೆ ಹೊಡೆದಂಗೆ ತಿಂಡಿ ಮೇವು ಕೊಡ್ತೀವಿ. ಈ ಮೇವೆಲ್ಲ ಅಲ್ಲಿಂದ ಎಷ್ಟೆಷ್ಟು ಬೇಕೋ ಅಲ್ಲಿಂದ ಸರ್ 2 ದಿನಕ್ಕೆ ಒಂದು ಸಾರಿ 1 ಟನ್ನು 200 kg ಮೇವು ತಗೋತಾರೆ, ಒಂದ್ಸರಿ ಹೆಚ್ಚು ಕಮ್ಮಿ. ನಾವಿಲ್ಲಿ ಸಹ ಅಳತೆ ಪ್ರಕಾರನೇ ಹಾಕೋದು, ಅಸಲೆಲ್ಲ ಸಹ ಆಳುಗಳು ಕುಯ್ತಾರೆ, ಅದಕ್ಕೆ ಮಾತ್ರ ನಮ್ಮ ಕೈಲಿ ಆಗಲ್ಲ. ಆಳುಗಳು ಕುಯ್ತಾರೆ, ಒಂದು 3 ಆಳು ಹೋಯ್ತಾರೆ, ಒಂದು ಎತ್ತಂಗಡಿ ಹೋಯ್ತಾ ಕುಯ್ಕ ತುಂಬ್ಕೋತಾರೆ. 2 ದಿನಕ್ಕೆ ಒಂದು ಸಾರಿ ನಮ್ಮೇವಾದರೆ, ಹೊರಗಡೆಯಿಂದ ಆದರೆ ನಾವು ಜೋಳ ತರಿಸ್ಬಿಡ್ತೀವಿ, ಅವರೇ ಸ್ಪಾಟ್ ಡೆಲಿವರಿ ತಂದುಬಿಡ್ತಾರೆ.

ಅದು ಸ್ವಲ್ಪ ಲೆಕ್ಕ ಹಾಕಬೇಕು ನಾವು. ಈಗ ಸದ್ಯಕ್ಕೆ ಸಹ ನಮ್ಮ ದನಗಳು ಚೆನ್ನಾಗವೆ, ಆರೋಗ್ಯ ಆಗವೆ. ಮೆಕ್ಕೆಜೋಳ ಮೇವು ಹಸಿ ಮೇವು ಹಾಕೋದ್ರಿಂದ ಒಳ್ಳೆ ಇದು ಸಹ. ಅದು ಈಗ ಅಲ್ಲೂ ಸಹ ಏನು ರಾಸಾಯನಿಕ ಗೊಬ್ಬರಗಳೇನು ಜಾಸ್ತಿ ಬಳಕೆ ಮಾಡಲ್ಲ ನೀವು? ಮಾಡೋದಿಲ್ಲ ಸರ್. ಸ್ವಂತ ಇಲ್ಲ ಸರ್. ಒಂದು 20 ಕುಂಟೆಗೆ ಸಹ ಈಗ ಫಾರ್ಮುಲ ಅದಲ್ವೇ, ಒಂದು ಮೂಟೆ 20-20 ಹಾಕ್ಸ್ತೀವಿ ಅಷ್ಟೇ. ಈಗ ಮಿತಿಮೀರ ಏನಾರ ಒಂದು 20 kg ಯೂರಿಯಾ ಸುಮ್ಮನೆ ಫಸ್ಟ್ ಫಸ್ಟ್ ಚಿಗುರಕ್ಕೆ ಪುರ್ಲ್ ಗೊಬ್ಬರನೇ ಹೊಡಿ. ವರ್ಷಕ್ಕೆ ಕರೆಕ್ಟಾಗಿ 20 ಗಾಡಿ ಗೊಬ್ಬರ ಹೊಡೆದ್ರೆ ಕಿತ್ಕೊಬತ್ತೆ ಮೇವು. ಅದೇ ಅಂದರೆ ಒಂದು ಸ್ವಂತ ಮೇವು ಇರಬೇಕು, ಈ ಜೋಳನ ಸ್ವಂತ ಬೆಳ್ಕೋಬೇಕು, ಅವುಗಳ ಬಗ್ಗೆ ತಿಳುವಳಿಕೆ ಇರಬೇಕು ಇರಬೇಕು. ಕನಿಷ್ಠ 10 ಹಸುಗಳಿರಬೇಕು. 10 ಹಸು ಇದ್ರು ಹೇಳಿದ್ರೆ ಲಾಭದಾಯಕ. ಒಂದು 25,000 ಮಾಡೇ ಮಾಡ್ಬೋದು ಸರ್. ಈಗ ನಮ್ಮದು ಸಹ ಪ್ರೋತ್ಸಾಹನ 25,000 ಬರ್ತದೆ ಮಿನಿಮಮ್, ಮ್ಯಾಕ್ಸಿಮಮ್ ಬಂದೇ ಬರ್ತದೆ 25,000 ಗ್ಯಾರಂಟಿ ಬರ್ತದೆ. ಜಾಸ್ತಿ ಕಮ್ಮಿ ಆಗೋದು 1,000 ಇಲ್ಲೊಂದು ಸಾವಿರ ಜಾಸ್ತಿ ಲೆಕ್ಕ ಹಾಕರ್ 25 ಗ್ಯಾರಂಟಿ. ಕೊಟ್ಟಿಗೆ ಒಂದು ಸಹ ಒಂದು ನಮ್ಮ ಸ್ವಂತ ಮೇವರ ಒಂದು 20,000 15 ದಿನಕ್ಕೆ ಉಳಿತದೆ. ಸ್ವತರ್ಸ್ ಮೇವಾದ್ರೆ 10,000 15,000 ಉಳಿತದೆ ಅಷ್ಟೇ. ತುಂಬ ಕಡಿಮೆ ಇಲ್ಲ ನೀವು ತರ. ಹಂಗು ಸಹ ಒಂದು 50,000 ರೂಪಾಯಿ ಅದೇ ಅದ ಸತ್ಯ ಹೇಳ್ಬೇಕು ಅಂದ್ರೆ ಅದೇ ಸುಳ್ಳು ಹೇಳುವಂಥದ್ದೇನಿಲ್ಲ. ಸ್ವಂತ ಮಾಡ್ಕೋದ್ರಿಂದ ಲೇಬರ್ ಕೊಟ್ರೆ ಅದು ಇಲ್ಲ. ನಮ್ಮೇನು ಅಂದರೆ ಈಗ ನಾವು ಕೆಲಸ ಗೆಯ್ತಿರೋ ಸಂಬಳ ತಗೋತೀವಿ ಅಷ್ಟು. 4 ಜನಕ್ಕೂ 4 ಸಂಬಳ ಆಯ್ತು. ಅದೇ ಒಂದು 10,000 15,000 ಸಂಬಳ ಅಷ್ಟೇ. ಹೊರಗಡೆ ಹೋಗಿ ಇದಕ್ಕೆ ನಾವೇ ಮಾಡ್ಕೊಂಡು ಏಮೇ ತೃಪ್ತಿ ಇದೆ, ಆರೋಗ್ಯ ಇದೆ. ಅಂದರೆ ಆರೋಗ್ಯ ಅಂತೂ ಯಾರು ಏನು ಹೇಳಿ ಸಹ ಕೊಟ್ಟಿಗೆ ಕೆಲಸದಿಂದ ಪಕ್ಕ ಆರೋಗ್ಯ. ಸಗಣಿ ತೊಪ್ಪೆ ತುಳಿದ್ರಿಂದ ಮನ್ಸನಿಗೆ ಸಿಕ್ಕಾಬಟ್ಟೆ ಆರೋಗ್ಯ. ನಮ್ಗೇನು ಇಲ್ಲ, ಬೇಕಾದ್ರೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಸರ್. ಏನು ತೊಂದರೆ ಏನಿಲ್ಲ. ಆರೋಗ್ಯ ಅದೇ ದನಗಳು, ಆಮೇಲೆ ಗೋಮಾತೆ ಕಾಪಾಡ್ಬೇಕಲ್ಲ. ಇಲ್ಲ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಈಗ? ಇಲ್ಲ ಸರ್, ಅಷ್ಟೇ. ನಾವು ಅಷ್ಟೇ ಮಾಡೋ, ನಮ್ಮ ಮಕ್ಕಳು ಮಾಡ್ಕೊಳ್ಳಿ. ನಮ್ದೇನೇನು ಇಷ್ಟೇ ಇರೋದೇ ಮೇಂಟೈನ್ ಮಾಡಿಕೊಂಡು ಇರೋದ ಇರು ಅಷ್ಟೇ ಸರಿ ಸರ್. ಇನ್ನು ಮುಂದಕ್ಕೆ ಮಾಡೋಕೆ ಆಗೋಲ್ಲ. ಶ್ರಮ ಅದೇ ಕರೆಸ್ಕೊಳಂದ್ರೆ ಗೆಯ್ತಲೇ ಇರ್ಬೇಕಲ್ವೇ. ಇನ್ನು ತ್ಯಾಜ್ಯ ಬರ್ತಾ ಇದೆ, ಗಂಜಲ ಮತ್ತು ಸಗಣಿ. ಸರಿ ಸರ್, ಅವುಗಳನ್ನ ಇನ್ನೂ ವ್ಯವಸ್ಥಿತವಾಗಿ ಅದು ಮಾಡ್ತೀವಿ ಸರ್. ಅದು ಮಾಡ್ಬೇಕು. ಗಂಜಲ ಒಂದು ಮಾತ್ರ ಸಿಪ್ ಮಾಡ್ಬೇಕು ಅಂತ ಅದ ಸರ್. ಈಗ ಮಾಡಿಸ್ತೀವಿ, ಈಗ ಸಿಂಟೆಕ್ಸ್ ಒಂದು 1,000 liters ಊತ ಹಾಕ್ಬಿಟ್ರೆ ವಾಲ್ ಮಾಡ್ಬಿಡೋದು. ನಾವು ಹೋಗೋ ಟೈಮಲ್ಲಿ ವಾಲ್ ಆನ್ ಮಾಡಿ ಹೊಟ್ಟೋದ್ರೆ ಬರೀ ಗಂಜಲ ಮಾತ್ರ ಅಲ್ಲಿ ಬೀಳುತ್ತೆ. ನಾವು ಬಂದ ತಕ್ಷಣ ವಾಲ್ ಆಪ್ ಮಾಡಿದ್ರೆ ನೀರು ಗೀರು ತೊಳೆಯೋದಲ್ಲ ಹೊಂಟಬೇಕು, ಹೊರಗಡೆ ಹೊಟ್ಟಬೇಕು. ಅದು ಗಂಜಲ ಒಂದು ಈಗ ಸ್ಟಡಿ ಮಾಡ್ಬೇಕು ಅಂತ ಐಡಿಯಾ ಮಾಡೀವಿ. ಅದಕ್ಕೆ ಸಂಪ್ ಮಡಿಗೆ ಮೋಟ್ರ್ ಮಡಿಗೆ ಮಾಡೋದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಆಗ ಸಾರ್? ಅವಾಗ ಸಿಂಪಲಾಗಿ ಮಾಡ್ಕೊಬಿಟ್ಟಿದ್ವಿ ಸರ್. ಅಂತ ಏನು ಜ್ವರ ಮಾಡಿಲ್ಲ ನಾವು. ಈ ಬೋರ್ ಹಾಕ್ಸಿದ್ಮೋ, ಬೋರು ಸಹ 80 ಅಡಿಗೆ ನೀರು, ಎವ್ವಿ ನೀರು 120 ಅಡಿ 220 ಅಡಿಗೆ ಹೊಡಿನಾಡ್ದವ್ರು ಅವರು. ಎವ್ವಿ ನೀರು ಸಹ ಎನಿ ಟೈಮ್ ನೀರು ನಿರಂತರ ಜೊತೆಗೆ ಸಿಂಗಲ್ ಪೀಸ್ ಹಾಕದೇ ಮುಟ್ಟ ತಕ್ಷಣ ನೀರು. ಕರೆಂಟ್ ಅದೇ ಅಂದ್ರೆ ನಮ್ಮ ಕೊಡಗಲ್ಲಿ ನೀರು ಇದ್ದಂಗೆ, ಅಕ್ಕಪಕ್ಕ ಮನೆಯವರೆಲ್ಲ ಇಟ್ಕೊಯ್ತಾರೆ. ಕರೆಂಟ್ ಅದೇ ಅಂದ್ರೆ ನೀರು ಇದ್ದಂಗೆ ತೊಳಿಕ ಸಹ ನೀರಿಲ್ಲ ಅಂದ್ರೆ ಏನೇ ಮಾಡಿದ್ರು ಕೀ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅಷ್ಟು ನಂಬಿಕೆ ಐತೆ ನಮ್ಮ ಅಕ್ಕಪಕ್ಕವ್ರ ಹತ್ರ. ಕರೆಂಟ್ ಒಂದು ಇರ್ಬೇಕು ಸರ್ ಅಷ್ಟೇ. ಜೀವನ ಮೊದಲಿಗಿಂತ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಸ್ವಲ್ಪ ಅಂದ್ರೆ ಬೇರೆದೆಲ್ಲ ಟೆನ್ಷನು, ಬೇರೆ ವ್ಯಾಪಾರ ಅದು ಇದು ಆಳು ಮೂಳು ಮಾಡಿದ್ರೆ ಟೆನ್ಷನು. ಇದೇನು ಆದಷ್ಟಕ್ಕೆ ನಾವು ಟಾಟ್ರ್ ಇಟ್ಟಿದಾಗ ನಾವು ಮಂಡ್ಯಕ್ಕೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿಗೆ 4 ಸರಿ ಫೋನು, 4 ಫೋನ್ ಹಾಕ್ತಾರೆ. ಈಗ ನಾವು 4 ಗಂಟೆ ರೀಚಾರ್ಜ್ ಹಾಕಲ್ಗೆ, 4 ಗಂಟೆ ರೀಚಾರ್ಜ್ ಮೇವ್ ಹಾಕೊಂಡು ಮಾವಲ್ಲಿ ಎತ್ತಾಸ್ತಿದ್ದಿ ಹಾಲೆಲ್ಲ ಕರ್ಕೊಂಡು ಡೈರಿ ಅಲ್ಲಿಗೆ ಬತ್ತೆ ಆಟ ಕಳಿಸ್ತಾರೆ ಸರ್. ಅವರೇ ಆಟ ಕಳಿಸ್ತಾರೆ, ಎತ್ತಾಕ ಹೋಯ್ತಾರೆ. ಇಲ್ಲೇ ತೂಕ ಆಗಿರುತ್ತೆ ಅಲ್ಲಿ ನಂದು ಕೊಟಗಲೆ ತೂಕ ಮಾಡಿ ಹಾಕಿ ಕಳಿಸ್ಬಿಡ್ತೀವಿ. ಅಲ್ಲಿ ಎಂಟ್ರಿ ಆಯ್ತು. ಅದೇನು ಎಲ್ಲ ಕಾಲದಲ್ಲೂ ಹೆಚ್ಚು ಕಡಿಮೆ ಅಷ್ಟೇ ರೀಡಿಂಗ್ ಬರುತ್ತೆ, ಏನು ವ್ಯತ್ಯಾಸ ಇಲ್ಲ. ಆಯ್ತದ ಸರ್, ಡಿಗ್ರಿನೂ ಹೆಚ್ಚು ಕಮ್ಮಿ ಆಯ್ತು, ಲೆದರ್ಗೆಲ್ಲ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಎಳಸ್ಮೇವ್ ಹಾಕ್ರೆ ಒಂದೊಂದು ಟೈಮ್ ಏನು ಮಾಡಿ ವಿದ್ಯುತ್ ಹಾಕ್ಬಿಡ್ತೀವಿ. ಅವಾಗ ಡಿಗ್ರಿ ಬತ್ತದ ಕಂಪ್ಲೇಂಟು, ಡಿಗ್ರಿ ಬತ್ತಾ ಇಲ್ಲ ಅಂತ. ಆಗ ಚೆಕ್ ಅಂತ ಸಡನ್ ಆಗಿ ನಾವು ಏನು ಮಾಡ್ಬೇಕು ಮಾಡ್ಕೋತೀವಿ, ತಕ್ಷಣ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋಬೇಕು, ಹಾಲು ವಾಪಸ್ ಬಂದ್ಬಿಡುತ್ತೆ. ಯಾವ ಹಸುವಿಂದ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗತ್ತಾ ಸರ್? ಅದು ಗೊತ್ತಾಗಲ್ಲ. ತಿಂಡಿ ಮೇವು ಎಲ್ಲ ಒಂದೇ ಸರ್ ಜಾಸ್ತಿ ಸರ್. ಸ್ವಲ್ಪ ಆಲ್ ಬ್ಲಾಕಲ್ಲೇ ಸ್ವಲ್ಪ ಹೇಳ್ತೀನಿ, ಅದು ಡಿಗ್ರಿ ಪ್ರಾಬ್ಲಮ್ ಆಗೋದು ಆಲ್ ಬ್ಲಾಕಲ್ಲಿ. ಜರ್ಸಿ ಚೆನ್ನಾಗಿ ಬರುತ್ತೆ ಸರ್, ಜರ್ಸಿ ಸಾಕೋಕ್ಕಾಗಲ್ಲ, ನಮ್ಗೆ ಮೇಂಟೈನ್ ಆಗಲ್ಲ. 10 ಲೀಟ್ರ್ ಯಾವ ಕೊಡಲ್ಲ ಸರ್ ಜರ್ಸಿ, 10-12 ಕೊಡಲ್ಲ, ರೇರು ಯಾವುದೋ ಒಂದೊಂದು. ಈಗ ಎಲ್ಲ ದೇಸಿ ಹಸುಗಳು ಸಾಕಣೆಯಲ್ಲಿ ತೊಡಗಿದ್ದಾರೆ, ಅವುಗಳು ಕೊಡೋ ಅಂತ ಹಾಲಿನ ಪ್ರಮಾಣ ಕಡಿಮೆ ಆದ್ರೂ ದುಡ್ಡು ಜಾಸ್ತಿ. ಅದಕ್ಕೆ ಉತ್ಪಾದನೆ ಸರ್ ಅದ ಬೆಲೆ ನಾವು ಸಾಕ್ಬೋದು, ತಕೋರಿಲ್ಲ ಅಲ್ಲ. ಯಾರು ತಗೊಂಡ್ರು ಸರ್ ಆ ರೇಟ್ ಕೊಟ್ಟು ತಗೊಳ್ಳೋರು? ತಗೊಳ್ಳಿಲ್ಲ. 150 ರೂಪಾಯಿ ರೇಟ್ ಅಂತ ಅದೀಗ. ಯಾರು ತಗೊಂಡಾರ ಅಲ್ಲ, ಯೋಚನೆ ಮಾಡಿದೀರಾ? ಅದನ್ನ ಮಾಡಿದೀವಿ ಸರ್. ತಕತೀವಿ ಅಂದ್ರೆ ರೆಡಿಮೇ ಮಾಡೋಕೆ, ನಮ್ಗೇನು 3 ಲೀಟ್ರ್ ಕರೀಲಿ ಸಾಕದು, 2 ಲೀಟ್ರ್ ಕರೀಲಿ ಸಾಕು. 300 ರೂಪಾಯಿ ಆಯ್ತಲ್ಲ ಬೆಳಿಗ್ಗೆ 300, ಸಾಯಂಕಾಲ 300, ಒಂದೊಂದು ಸಿಗಿ ಬತ್ತು 2 ಲೀಟ್ರ್ ಸಾಕೋದು ದೇಸಿ ಹಸಿಂದು. ತಕೋರ್ಬೇಕಲ್ಲ ಸಾಲ, ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದೀರ ಎಲ್ಲ ರೆಡಿ ಅದ, ಹೆಂಗ್ ಬತ್ತಂಗ್ ಹೊಳ್ತಾ ಇರೋದ ಅಷ್ಟೇ. ಮಹಾಲಕ್ಷ್ಮಿ ಅವ್ನ ಕೇಳೋಣ. ಮಹಾಲಕ್ಷ್ಮಿ ಅವರೇ, ಈಗ ಮಹಿಳೆಯರು ಸಾಮಾನ್ಯವಾಗಿ ಹಾಲು ಯಾರೆಲ್ಲ ಉತ್ಪಾದನೆ ಮಾಡ್ತಾರೆ,

ಅದರಲ್ಲಂತೂ ಹಾಲು ಕರೆಯಕ್ಕೆ ಮಿಷಿನ್ ಇರಬೇಕು, ಮೇವು ಹೊಡೆಯಕ್ಕೆ ಮಿಷಿನ್ ಇರಬೇಕು. ಅನುಕೂಲತೆ ಇದ್ರೆ ಮಾಡ್ಬೋದು ಫಾರಂ, ಆ ಅನುಕೂಲತೆ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಜಾಸ್ತಿ ಹಸು ಇಟ್ಟಿರೋರು, ಕಮ್ಮಿ ಇರೋರು, ಎರಡು ಇರೋರು ಮನೇಲಿ, ಎರಡು ಮೂರು ಐದು ಇರೋರು, ಕರುನಾ ಮನೇಲೆ ಸಾಕ್ತಿದೆ ನಾನು. ಈಗ ಮೊನ್ನೆ ಇವ್ರ ತಾಯಿಗೂ ಹುಷಾರಿಲ್ಲ, ಬಿದ್ಬಿಟ್ಟವ್ರೆ, ಹಂಗಾಗಿ ಮಾರ್ಬಿಟ್ರು ಮನೆ ಹತ್ರ ಕರುಗಳಿದ್ದು. ಇಲ್ಲಿ ಅಲ್ಲೇ ಕೆಲಸ ಎಲ್ಲ ಜಾಸ್ತಿ. ಏನು ಹೇಳೋದಕ್ಕೆ ಬಯಸ್ತೀರಿ ನೀವು ಮಹಾಲಕ್ಷ್ಮಿ ಅವರೇ? ಏನು ಹೇಳಿ ಸರ್, ಈ ಹಾಲು ಉತ್ಪಾದನೆಯಲ್ಲಿ ನಿಮ್ಮದು ಈ ಆದಾಯದ ಲೆಕ್ಕ ಯಾರು ಹಾಕೋದು? ನೀವು ಹಾಕೋದು, ಅವ್ರು ಹಾಕೋದ, ಏನೆಲ್ಲ? ಮಹಿಳಾ ಸೊಸೈಟಿ, ನಮ್ಮ ಹೆಸರೆಲ್ಲ ಹಾಲು ಹೋಗ್ತಿರೋದು, ಮೇನು ನಮ್ಮ ಮನೆಯವ್ರದ್ದೇ. ಹೆಸರು ನಿಮ್ದು ಅಲ್ವಾ? ಲೆಕ್ಕಾಚಾರ ಎಲ್ಲ ಲೆಕ್ಕಾಚಾರ ಈಗ ನೋಡಿದ್ರಲ್ಲ, ಲೆಕ್ಕ ಹೆಂಗ ಹಾಕಿದ್ರು ಅಂತ. ನಾನು ಹಾಕದ್ನ ಲೆಕ್ಕನ. ಇನ್ನು ಏನೆಲ್ಲ ಚಟುವಟಿಕೆಗಳನ್ನ ಈ ಹಾಲು ಉತ್ಪಾದಕರು ಮಾಡ್ಬೋದು ಅಂತ ನಿಮ್ಗನ್ಸುತ್ತೆ? ನಮಗೆ ಬೇರೆ ಕೆಲಸಕ್ಕಿಂತ ಈ ಕೆಲಸ ತುಂಬ ಖುಷಿ ಐತೆ. ಕಷ್ಟ ಐತೆ, ಆದ್ರೂ ಮಾಡ್ಬೋದು. ಖುಷಿಯಾಗಿದ್ದೀವಿ ಸರ್ ನಾವು ಇದರಲ್ಲಿ ಅಂತ. ನೀವು ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂದರೆ ಅವುಗಳಿಗೆ ಆರೋಗ್ಯದಲ್ಲಿ ಏರ್ಪೇರಾದರೆ ಅದು ನಿಮಗೆ ಗೊತ್ತಾಗುತ್ತಾ? ಹೇಳ್ತಾರೆ ಸರ್, ನಾನು ಫೋನ್ ಮಾಡಿ ಹೇಳ್ತೀನಿ. ನೀರು ಕುಡಿಸಿಕೋಬೇಕಾದ್ರೆ ನನ್ನ ಮಗನ ಜೊತೆಲಿ ಹೋಯ್ತೀನಿ 3 ಗಂಟೆಗೆ. ಅವಾಗ ಅವ್ನಿಗೆ ಮಾತು ಬರಲ್ಲಲ್ಲ, ಈಗ ಸ್ವಿಚ್ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಗೊತ್ತಾಗಲ್ವಲ್ಲ, ಹಂಗಾಗಿ ಹೋಗ್ತೀನಲ್ಲ. ಅವ್ ಫೋನ್ ಮಾಡಿ ಹೇಳ್ತೀನಿ ಇಂಥ ಸು ಈ ಥರ ನೀರು ಕುಡಿಯುತ್ತೆ ಅಲ್ಲ ಅಂತ. ಈಗ ಹೆಸರು ಹೇಳಿದ್ರಲ್ಲ, ಹಂಗೆ ಹೇಳಿದಾಗ ಇವ್ರೇನಾರ ಬರೋಕೆ ಆಗ ಎಲ್ಲೋ ಹತ್ತಿರದಲ್ಲಿ ಇದ್ರೆ ನನ್ನ ಬತ್ತಿನೆಲ್ಲ ಬಿಡು ಕುಡಿಸ್ಬಿಟ್ಟು ಬರ್ರಿ ಅಂತಾರೆ. ಇಲ್ಲ ಸ್ವಲ್ಪ ದೂರ ಹೋಗೋರೆ ಹಾಲು ಕರಿ ಟೈಮಿಗೆ ಬರ್ತಾರೆ ಅಂತಂದ್ರೆ ನಮ್ಗೆ ಹೇಳ್ಕೊಡ್ತಾರೆ. ಆ ಥರ ಈ ಥರ ಮಾಡಿ, ಈ ಥರ ಮಾಡಿರಿ ಬತ್ತಿನ. ಕೈ ಮೀರಿ ಹೋಗುವಂಥ ಸಂದರ್ಭಗಳು ಯಾವುದು ಬಂದಿಲ್ಲ ಇದುವರೆಗೆ? ಯಾವತ್ತು ಬರೋದು ಬೇಡ, ಬರೋದು ಬೇಡ ಸರ್ ನಮ್ಗಂತಲೂ. ಒಂದ್ಸಾರಿ ಸರ್, ಒಂದ್ಸಾರಿ ಕಾಲ್ಬಾಯಿ ಜ್ವರ ಆಗ್ಬಿಟ್ಟಿತ್ತು. ಅಯ್ಯಪ್ಪ, ಅರೆ ಸಾಹಸ ಮಾಡಿರೋದು ನಾನು. ಬೆಳಗಾನ ಉಜ್ಜಿನ 4 ಗುಳ ಬಹಳ ಕಷ್ಟಪಟ್ಟು ಉಳಿಸಿ ಸಸ್ಕೊಳ, ಒಳ್ಳೊಳ್ಳೆ ಹಸ್ಕೊಳಗೆ ಆಗ್ಬಿಡಿತ್ತು ಸರ್. ಜ್ವರ ಬರ್ಲಿ ಅದ್ರಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ತೊಟ್ಟೊಂದು ಚರ್ಮ ಊರ್ಕೋಬಿಡುದು. ಅಯ್ಯೋ ಪಾಪ, ಕರಿಯೋದ್ಗ ನಮಗ್ ಜೀವ ಹೋಗುದು. ಮಿಷಿನ್ ಹಾಕಂಗಿಲ್ಲ, ಕೈ ಹಾಕಿದ್ರು ಚರ್ಮ ಊರ್ಕೋ. ಸರ್ ಡಾಕ್ಟರ್ಗಳನ್ನ ಕರೆಸ್ತಿರಲಿಲ್ಲ, ಅವ್ರದ ಕೇಳಕ ನಾವೇ ಮೆಡಿಸಿನ್ ಮಾಡ್ತೀನಿ. ಬಾಯೆಲ್ಲ ಸ್ವಲ್ಕೊಬಿಡುವ, ಬಾಳೆಹಣ್ಣು ತಂದಿ, ಜೈನ್ ತುಪ್ಪ, ಎಷ್ಟೊಂದು ಶ್ರಮ ಪಟ್ಟಿಮೆ ಉಳಿಸ್ಬೇಕು ಅಂತ. ಬಾಳ್ ಬಾಳೆಹಣ್ಣು 3 ಮೂಟ್ಲೆಗಳು ತಂದು ಬಾಯಿ ಒಳಕ್ಕೆ ಹಾಕಿ ಹಿಡಿದು ಹಿಡಿದು ತಂಪಾಲಿ ಅಂತ ಕರೆದಷ್ಟು ಕರೀಲಿ. ಹಸ ಹಸ ಈಗ ಆಲ್ರೆಡಿ ಚೆನ್ನಾಗಿ ಕರಿತಾವ. ನಮ್ದು ಎಲ್ಲ ಬಚಾವ್ಟವ್ ಕೆಲರು ರೋಮ ಅಪ್ಪಮ್ಮ ಅದು ಇದು ಬರ್ಸ್ಬಿಟ್ಟವ್ರೆ. ನಮ್ದು ಈಗ ಆಲ್ರೆಡಿ ಕರ ಹಾಕಿ ಪುನಃ 10-15 ಹಾಲು ಕರಿತಾವ. ಅಂತ ಹಸುಗಳಿಗೆ ಆಗ್ಬಿಡ್ತು, ಒಸೀ ಶ್ರಮ ಪಟ್ಟಿಲ್ಲ. ಯಾಕಂಗಾಯ್ತು, ಲಸಿಕೆ ಕೊಡಿಸಿರ್ಲಿಲ್ವಾ ಸರ್? ಕೊಡಿಸಿತ್ತು, ಕೊಡಿಸಿದ್ರು ಆ ಸರಿ ಒಂದು ಡೋಸ್ ಅದು ನಾವು ಕಂಪ್ಲೇಂಟ್ ಎಲ್ಲ ಮಾಡಮ್ಮ, ಅದು ಏರ್ಪೇರ್ ಆಗ್ಬಿಡೋದಕ್ಕಪ್ಪ ಅಂದ್ರು. ಕೊಡಿಸಿತ್ತು, ಆಮೇಲೆ ಏನು ಪುನಃ ಸಮಸ್ಯೆ ಆಗಲಿಲ್ಲ? ಇಲ್ಲ, ಸಮಸ್ಯೆ ಏನಿಲ್ಲ. ಕರೆಕ್ಟಾಗಿ 6 ತಿಂಗಳಿಂದ ಅವ್ರು ಕೊಡಿಸಿಲ್ಲ, ನಾವು ಪ್ರೈವೇಟಿನಿಂದ ನಾವು ಮಾಡಿಸ್ಬಿಡ್ತೀವಿ. ಈಗಾಗಲೇ ಗಂಟು ರೋಗದ ಚಿಕಿತ್ಸೆ ಮಾಡಿಸಿವಿ. ಮಾಡಿಸಿದ್ದೀವಿ ಸರ್. ತೆನೆ ಹಸುಗಳು ಮಾಡುವಂಗಿಲ್ಲ 6 ತಿಂಗಳು ತುಂಬಿರೋಕೆ, ಯಾಕೆಂದ್ರೆ ರಿಯಾಕ್ಷನ್ ಆಗೋಯ್ತಿ ಅಂತ. ಮಾಮೂಲಿ ಕರೆಯೋಕ್ಕೆಲ್ಲ ನಾರ್ಮಲಾಗಿ ಮಾಡಿಸ್ಕೊಂಡಿವಿ. ಮಿಸ್ ಆಗಿ ಬಂದರೂ ಗಂಟು ರೋಗ ಏನು ಅಂಥದ್ದೇನೆಲ್ಲ ಕ್ಲಿಯರ್ ಮಾಡ್ಬೋದು, ಮಾಡ್ಕೋಬೋದು. ಈಗ ಹೊಸ ಹಸು ತೊಗೊಂಬತ್ತೀರಿ, ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಅದನ್ನೇನು ಸ್ವಲ್ಪ ದಿನ ದೂರ ಇಟ್ಟು. ಇವಾಗ ಸರ್ ಹಸು ಪರ್ಚೇಸ್ ಹೋಯ್ತಲ್ಲ ಸರ್, ಈಗ ಗಂಟು ರೋಗ ಬಂದ್ಮೇಲೆ ಎಲ್ಲಿಗೂ ಹೋಯ್ತಾ ಇಲ್ಲ. ಕೊಟ್ಟಿಗೆ ಒಳಕ್ಕೆ ಬಿಡ್ತಾ ಇಲ್ಲ ಒಬ್ಬರನ್ನ, ವೈರಸ್ ಅದು ಬಿಡ್ತಾ ಇಲ್ಲ, ಎಲ್ಲೂ ಹೋಯ್ತಾ ಇಲ್ಲ. ಅದಕ್ಕೆ ನಿಲ್ಸಿಮ್ ಈಗ ಇರುವಷ್ಟು ನಿಮ್ದು ನೋಡ್ಕೊಳ್ತೀವಿ. ಹೊಸ ಹಸು ತಂದೋ ಅಂತಂದ್ರೆ ಅದೇನು ಸಪ್ರೇಟ್ ಕಟ್ಟಲ್ಲ ಸರ್, ಜೊತೆಲೆ ಕಟ್ತೀವಿ. ಗೊತ್ತಾಯ್ತಲ್ಲ, ಹೊಸ ತೋರುತ್ತೋ ನೋಡಿರ್ತೀವಲ್ಲ ಏನಾರು ಆಗಿದ್ದ ಅಲ್ಲಿ ಸಿಚುವೇಶನ್ ನೋಡಿರ್ತೀವಿ. ಇತಿಹಾಸ ಸ್ವಲ್ಪ ಮಾಡ್ಬೇಕು, ಅಲ್ಲಿ ನೋಡ್ಕೊಂಡು ತರಬೇಕು. ಆದ್ರೆ ಸದ್ಯಕ್ಕೆ ಈಗ ತತ್ತಲ್ಲ ಸರ್, ಗಂಟು ರೋಗ ಇರೋದ್ರಿಂದ ತತ್ತಾ ಇಲ್ಲ, ಯಾಕಂದ್ರೆ ಒಳ್ಳೊಳ್ಳೆ ಹಸುಗಳು, ಆ ಹಸುಗಳು ನಾವು ತಡ್ಕೋಬೇಕು ಅಂದ್ರೆ ಆಗಲ್ಲ. ಆಮೇಲೆ ಇವುಗಳಿಗೆಲ್ಲ ವಿಮಾ ಸೌಲಭ್ಯ ಇದೆಯಲ್ಲ ಪ್ರಭಾಕರ್ ಅವರೇ, ಅದೆಲ್ಲ ನೀವು ಮಾಡಿಸಿದ್ದೀರಿ ಅಲ್ವಾ ಸರ್? ಅದು ವಿಮಾ ಸೌಲಭ್ಯ ಮಾಡಿಸ್ಬೋದು. ನನ್ನ ಲೆಕ್ಕಾಚಾರ ಬೇರೆಯವರು ದುಡ್ಡಿಗೋಸ್ಕರ ಮಾಡ್ತಾರೆ, ನಾವು ಮಾಡಿಸಲ್ಲ. ಏನಕ್ಕೆ ಮಾಡಿಸಲ್ಲ ಅಂದರೆ ದನ ಸತ್ತ ಮೇಲೆ ದುಡ್ಡು ಕೊಡ್ತಾರೆ ಅವರು. ಸಾಯಿ ಗಂಡು ನಮ್ಮ ಕೊಡಗಲ್ಲಿ ಮಡಿಕೋಬೇಕು, ಕಣ್ಣಲ್ಲಿ ನೋಡೋಕೆ ಆಗೋಲ್ಲ. ಅದು ಕುಯ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಏನು ಮಾಡಿದೆ, ಅದು ದುಡ್ಡೇ ಬೇಡ, ಪ್ರಾಣಿ ಸೊತ್ತಾಯ್ತಾ ಮಣ್ಮ ಹುಡುಮ. ಅರ್ಧ ಮಾಡ್ಕೊಳ್ಳಿ ಸರ್. ಈಗ ಹೋದ ವರ್ಷ ದೀಪಾವಳಿಲಿ ಒಂದು ಚಪ್ಪೆ ಕಳ್ಕೊಬಿಟ್ಟಿತ್ತು, ಅದಕ್ಕೂ ಆ ರಸಾಹಸ ಮಾಡಿದ್ವಿ. ಅದು ಉಳಿಸ್ಕೋಬೇಕು ಅದು ಇಲ್ಲಿ ಈ ಮನೇಲಿ ಇದ್ದಾಗಿತ್ತು ಹಸು. ಅದು ಇನ್ಸೂರೆನ್ಸ್ ಮಾಡಿದ್ರೆ ಇನ್ಸೂರೆನ್ಸ್ ಮಾಡಿಸ್ರೆ ಏನಾಯ್ತು ಅಂದ್ರೆ ಏನು ತೊಂದರೆ ಇಲ್ಲ. ಅವ್ರು 45,000 ದುಡ್ಡು ಕೊಡ್ತಾರೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದ್ರೆ ಹಸ ಸಹಿಸಿ ಕೊಟಗಲೇ ಮಡ್ಗ್ಬೇಕಲ್ಲ, ಅದನ್ನ ನೋಡಕ್ ಆಗುದಿಲ್ಲ. ಹಂಗೇನಾರ ಇದೆ ಹೆಚ್ಚು ಕಮ್ಮಿ ಆಯ್ತು, ಸಡನ್ ಆಗಿ ಅದನ್ನ ಮಣ್ಣು ಮಾಡ್ಬಿಡ್ತೀವಿ. ಆ ಡಾಕ್ಟರ್ಗಳು ಬರ್ತಾರೆ ಇಲ್ಲ ಅಂತ ಹೇಳೋ ಸರ್, ಎಲ್ಲ ಕುಯ್ತಾರೆ, ದಂಡ ನಿಂತ್ಕೋಬೇಕು, ನಾವು ಫೋಟೋ ಹೊಡಿಸ್ಬೇಕು, ಅದೆಲ್ಲ ಹಿಂಸೆ, ಅದೆಲ್ಲ ಹಿಂಸೆ. ದುಡ್ಡು ಹೆಂಗೋ ಸಿಗುತ್ತೆ, ಹೆಂಗೋ ಆಯ್ತು ಬಿಡ್ರಿ. ಸಹಿಸೋಕೆ ಇಷ್ಟ ಇಲ್ಲ. ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಬಂದಾಗಲಿ ಕಳಿಸ್ಬಿಡ್ತೀವಿ ಅದ. ಈಗ ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಪೂರ್ತಿ ಹೈನುಗಾರಿಕೆಯಲ್ಲಿ ಯಶಸ್ಸಿನ ಕಂಡಿದ್ದೀರಿ. ಏನೋ ಆದಷ್ಟು ಅಕ್ಮಟ್ಟಿಗೆ ಸರ್, ನಿಮಗೆ ಸಂಘ ಸಂಸ್ಥೆಗಳು ಇದುವರೆಗೆ ಏನೆಲ್ಲ ಪ್ರಶಸ್ತಿಯನ್ನು ಮನೆಯವರನ್ನ ಗುರುತಿಸಿ ಕೊಟ್ಟಿವೆ. ಅದೇ ನಮ್ಮೂರು ಡೈರಿಯವ್ರ ಮಾತ್ರ ವರ್ಷಕ್ಕೊಂದು ಸಾರಿ ಸಾ ಪ್ರಥಮ ಬಹುಮಾನ ಯಾವ ಸಾವಿರ ಮಿಸ್ ಆಗಂಗಿಲ್ಲ. ನೀವು ಅದಕ್ಕೆ ಪ್ರಯತ್ನ ಪಡ್ತೀರೋ ಅಥವಾ ತಾನಾಗೆ ಬರ್ತಿದ್ಯಾ? ತಾನಾಗೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಶ್ರಮ ಹಾಕಿ ಈ ಸಲ ಜಾಸ್ತಿ ಉತ್ಪಾದನೆ ಮಾಡಬೇಕು. ಈಗ ಸದ್ಯಕ್ಕೆ ಸರ್ ನಮ್ಮ ಸೈಡ್ ಹೊಡೆಯೋರು ಈಗ ಸದ್ಯಕ್ಕೆ ಇಲ್ಲ ಸರ್ ಅಲ್ಲಿ, ಯಾಕಂದ್ರೆ ಹೈನುಗಾರಿಕೆ ಶ್ರಮ ಅದ. ಏನೋ ನಮ್ಮನ್ನ ಯಾಕಾಗಿ ಮಾಡ್ಕೊ ಕಲ್ತ್ಕೊಬಿಟ್ಟಿವಿ ಕೆಲಸಗಳು, ಹೊಸ್ದಾಗಿ ಮಾಡೋರ್ ಕೈಲಿ ಆಗೋಲ್ಲ ಸರ್. ಕಷ್ಟ ಅದ ಅಂದ್ರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಯ್ತದೆ, ದಿನಗಳು ಕಳಿಬೇಕು. ಹಾಂ, ಯಾ ಇದೇನೋ ಲೆಕ್ಕಾಚಾರ ಬಂದು ಮಾಡ್ತಾ ಮಾಡ್ತಾ ಮಾಡ್ತಾ ಸರಿ ಆಯ್ತದೆ. ಹೊಸ್ದಾಗಿ ಮಾಡ್ಬೇಕಾದ್ರೆ ಶ್ರಮ ಅದ ಸರ್. ಆಗೇನು ಮಾಡ್ಬೇಕಾದ್ರೆ ಅವ್ರು ಒಂದು ಐದು ಎರಡು ಸ ಮೂರು ಸು ಐದು ಸು ಹಿಂಗೆ ಮಾಡ್ಕೊ ಮಾಡ್ಕೊ ಮಾಡ್ಕೊ ಅವ್ರ ಕೆಪಾಸಿಟಿ ಮೇಲೆ ಸಹ ಮಾಡಬೇಕು. ಸಡನ್ನಾಗಿ 20 ಮಾಡಿದ್ರೆ ಅದೇ ಕಷ್ಟ ಅದ. ಕಷ್ಟ ಇದೆ, ಕಷ್ಟ ಇದೆ. ಆಳುಗಳು ಕರ್ಕೊಂಡು ಮಾಡಿಸ್ಕೊಳ್ರ ಸರ್. ಒಂದು ಆಳಿಗೆ ಇವತ್ತು ಸಾಯಂಕಾಲ ಸಂಜೆವರೆಗೆ ಕೂಲಿ ಕೊಡ್ತೀನಿ 500 ರೂಪಾಯಿ ಕೇಳ್ತಾರೆ, ಊಟ ತಿಂಡಿ ಕೇಳ್ತಾರೆ. ಏನು ನಮಗೇನು ಉಳಿದಲ್ಲಿ? ಸ್ವಂತ ಮಾಡಿದ್ರೆ ಹೈನುಗಾರಿಕೆ ಎಂದಿಗೂ ಲಾಸ್ ಇಲ್ಲ, ಅದರಲ್ಲೂ ಮೇವು ಸ್ವಂತ ಅದಲ್ಲ, ಅಷ್ಟೇ ಇಷ್ಟು ಉಳಿತದೆ, ತೊಂದರೆ ಏನಿಲ್ಲ. ಏನಪ್ಪ ಅಂದ್ರೆ ಈಗ ಬೇರೆ ವ್ಯಾಪಾರ ಮಾಡಿದ್ರೆ ಓಡ್ನಿಲ್ಲ ಅಂದ್ರೆ ಸಂದರ್ಭ ಬೇಜಾರಾಯ್ತೆ, ಏನೇ ಓಡ್ನಿಲ್ಲ. ಆಮೇಲೆ ಇನ್ನೊಮ್ಮೆ ಯಾರ ಇಟ್ಕೊಬಿಟ್ರು ಮುಜುಗರ ಆಯ್ತೆ, ಮನ್ಸು ಏನು ಇಲ್ಲ, ಗೇಯ್ದೆ ಲೆಕ್ಕ. ಗೇದ್ ಕೆಲಸ ಮುಗಿತು ಅವ್ರು ತಿರೋಯ್ತಿಟ್ಟು ಅವೈತಾರದ ಬಟ್ಟೆ ಹಾಕಂದು. ಹಾ, ಸೇಮ್ ಸರ್ ಆಫೀಸ್ ಡ್ಯೂಟಿ ಇದ್ದಂಗ್ ನಮ್ ಮಾಡ್ಕೊಬಿಟ್ರದ. ಈಗ ನೀವ್ ಏನಾರು ಬನ್ನಿ, ಮತ್ತೆ ಈಗ ನಮ್ಮ ಹಾಲು ಜಾಸ್ತಿ ಕರೀತು ಅಂತ ಇಟ್ಕೊಳ್ರಿ, ಡೈರಿಲಿ ಹಾಕ್ಸ್ಕೊಂಡೆ ಹಾಕಿಸ್ಕೊತಾರೆ, ಕಡಿಮೆ ಆದ್ರೂ ಹಾಕ್ಸ್ಕೊಂಡೆ ಹಾಕಿಸ್ಕೊತಾರೆ, ಒಂದೇ ರೇಟ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ನಿಗದಿತವಾದ ಒಂದು ಮಾರುಕಟ್ಟೆ ಇದೆ ಅಷ್ಟೇ ನಿಮ್ಮ ಉತ್ಪನ್ನಕ್ಕೆ ಅಲ್ವಾ? ಅದು ನಮ್ ಲೆಕ್ಕಾಚಾರ ಗೌರ್ಮೆಂಟ್ ಕೆಲಸ ಇದಂಗೆ ನನ್ನ ಡ್ಯೂಟಿಗೆ ಮಾಡ್ತಾ ಇರೋದು. ಹೋದ ತಕ್ಷಣ ಬಟ್ಟೆ ವಿಚಾರ ಡ್ಯೂಟಿ ಮುಗಿದ ತಕ್ಷಣ ಬಟ್ಟೆ ಹಾಕ ಬರ್ತಾ ಇರೋದೆ, ಸಂಬಳ ಮಾಮೂಲಿ ವಾರಕ್ಕೊಂದ ಎತ್ಕೊತಾ ಇರೋದು ಹಂಗೆ. ಈಗ ಪೀಡಿಸ್ನವ್ರು ಕೊಡ್ಬೇಕು ಅದ್ರಿಂದ ಅವ್ರ ಪೇಮೆಂಟ್ ಅಲ್ಲೇ ಹೊಂಟೈತಾ ಇರುತ್ತೆ, ಎಲ್ಲ ಕೊಟ್ಬಿಡ್ತೀವಿ, ಇನ್ನು ಉಳಿದ್ ನೋಡ್ತೀವಿ. ಇರುವಷ್ಟು ಇಷ್ಟು ಅಷ್ಟು ಅನ್ನೋಲ್ಲ. ಪ್ರೋತ್ಸಾಹನ ಅಂತೂ ಉಳಿದೇ ಉಳಿತ, ಅದೊಂದು ಮಾತ್ರ ಗಟ್ಟಿ. ಸರ್ಕಾರದವ್ರು ಅದೊಂದು ಕೊಡೋದು ಸಾಕು ಹೆಂಗೋ. ಈಗ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿಯವರೇ, ನಿಮ್ಮ ಮಾತನ್ನು ಬೇರೆಯವರು ಎಲ್ಲ ಕೇಳ್ತಾ ಇರ್ತಾರೆ. ಸರಿ ಸರ್, ನಾನು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅವ್ರ ಮನಸ್ಸಿನಲ್ಲೂ ಕೆಲವು ಪ್ರಶ್ನೆಗಳಿರ್ತವೆ. ನಾವಿನ್ನು ಪ್ರಭಾಕರ್ನ ಇದು ಕೇಳಬೇಕಾಗಿತ್ತು, ಈ ಥರ ಕೇಳಬೇಕಾಗಿತ್ತು ಅಂತ ಯಾತಕ್ಕೂ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಸರಿ ಸರ್, 9704874847 ಇನ್ನೊಂದ್ಸಲ 9704487 9704487 ಭಾಳ ಸಂತೋಷ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿಯವರೇ. ಈ ಹೈನುಗಾರಿಕೆಯಲ್ಲಿ ನಿಮಗೇನು ಯಶಸ್ಸು ಸಿಕ್ಕಿದೆ, ಇದು ಹೀಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಮೃದ್ಧಿಯನ್ನು ತರಲಿ. ನೀವು ಏನು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿದ್ದೀರಿ, ಇದು ಬೇರೆಯವ್ರಿಗೂ ಒಂದು ಮಾರ್ಗದರ್ಶನವನ್ನು ನೀಡಲಿ, ಅವ್ರಿಗೂ ಒಂದು ಉತ್ತೇಜನವನ್ನು ನೀಡಲಿ ಅಂತ ನಾವು ಭಾವಿಸ್ತೀವಿ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿ ಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಮತ್ತು ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರ, ಖ್ಯಾತ ವನ್ಯಜೀವಿ ಚಿತ್ರ ನಿರ್ಮಾಪಕರಾದ ಕೃಪಾಕರ್ ಮತ್ತು ಸೇನಾನಿ ಅವರೊಂದಿಗೆ ಮಾತುಕತೆ ಇದೆ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಪರಿಸರ ಗೀತೆಯನ್ನು ಕೇಳೋಣ. Thank you. ಬೆದರಿ